ಮುಖ್ಯವಾಗಿ ಇತ್ತೀಚೆಗೆ ರೈತ ಬಾಂಧವರು ತಮ್ಮ ಒಕ್ಕಲ್ತನದಲ್ಲಿ ಅಥವಾ ಈ ವ್ಯವಸಾಯದಲ್ಲಿ ಈ ಹಣಕಾಸಿನ ನಿರ್ವಹಣೆ ಸಾಕಷ್ಟು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಖರ್ಚು ಹೆಚ್ಚಾಗ್ತಾ ಇದೆ, ಉಳಿತಾಯ ಆಗ್ತಾ ಇಲ್ಲ, ನಿವ್ವಳ ಲಾಭ ನಮ್ಮ ರೈತ ಬಾಂಧವರಿಗೆ ಆಗ್ತಾ ಇಲ್ಲ. ಇತ್ತೀಚೆಗೆ ಸಾಕಷ್ಟು ಬ್ಯಾಂಕಿನ ವ್ಯವಹಾರಗಳು ಗೊತ್ತಿದ್ದರೂ ಕೂಡ ರೈತ ಬಾಂಧವರು ಈ ಹಣಕಾಸಿನ ವ್ಯವಹಾರಗಳ ನಿರ್ವಹಣೆಯಲ್ಲಿ ವಿಫಲರಾಗ್ತಾ ಇದ್ದಾರೆ. ಎಲ್ಲಿ ಖರ್ಚು ಮಾಡಬೇಕು, ಮತ್ತೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಏನಿದ್ದಾವೆ, ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಏನಿದ್ದಾವೆ, ಎಲ್ಲೆಲ್ಲಿ ಸಾಲ ಸೌಲಭ್ಯಗಳು ರೈತ ಬಾಂಧವರಿಗೆ ಸಿಗ್ತದೆ, ಹೇಗೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳು ಅವಶ್ಯಕವಾಗಿ ರೈತ ಬಾಂಧವರಿಗೆ ಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರಿಗೆ ಈ ಆರ್ಥಿಕ ಸಲಹೆಗಳು, ಮುಖ್ಯವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜೊತೆಗೆ ಹಣಕಾಸಿನ ನಿರ್ವಹಣೆ ಹೇಗೆ ಮಾಡ್ಕೋಬೇಕು ಎಂಬಂತಹ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಜೊತೆ ಇವತ್ತು ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕಿನ ಮಾಜಿ ಆರ್ಥಿಕ ಸಲಹೆಗಾರರಾದಂತಹ ಟಿ ಆಂಜನೇಯ ಅವರು. ಇವರು ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು, ಜೊತೆಗೆ ಆರ್ಥಿಕ ಸಲಹೆಗಾರರಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರಿಂದ ಮಾಹಿತಿಯನ್ನು ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ತಮಗೂ ಸರ್. ಕಳೆದ ವರ್ಷಗಳಲ್ಲಿ ನಾವು ನೋಡಿದಾಗ, ಸುಮಾರು 10-15 ವರ್ಷಗಳ ಒಂದು ಹಿಂದೆ ನಾವು ಹೋದಾಗ, ರೈತ ಬಾಂಧವರು ಬ್ಯಾಂಕಿನ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಿಲ್ಲ, ಲೇವಾದೇವಿ ವ್ಯವಹಾರಗಳು ಅವಾಗ ಜಾಸ್ತಿ ಇತ್ತು. ಇತ್ತೀಚೆಗೆ ಬ್ಯಾಂಕುಗಳು ಎಲ್ಲರಿಗೂ ಕೂಡ ಖಾತೆಯನ್ನು ತೆಗೆಯಲಿಕ್ಕೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಉತ್ತೇಜನವನ್ನು ನೀಡಿದರ ಪ್ರಯುಕ್ತ ಅಲ್ಲಲ್ಲಿ ರೈತ ಬಾಂಧವರು ಬ್ಯಾಂಕ್ ಖಾತೆಯನ್ನು ಮಾಡಿದ್ದಾರೆ. ಏನಿದು ಬ್ಯಾಂಕ್ ಖಾತೆ? ಸರ್, ತಮಗೆ ನಮಸ್ಕಾರ. ತಾವು ಕೇಳಿದ ಹಾಗೆ ಇತ್ತೀಚೆಗೆ ಬ್ಯಾಂಕಿನ ವ್ಯವಹಾರಗಳು ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಈ ಹಿಂದೆ ಸುಮಾರು ನಮ್ಮ 10-15 ವರ್ಷ, 20 ವರ್ಷ ಅಥವಾ ಈ ನಮ್ಮ ದೇಶ ಸ್ವತಂತ್ರ ಪೂರ್ವದಲ್ಲಿಯೂ ಸಹ ಬ್ಯಾಂಕ್ಗಳಿದ್ದು, ಬ್ಯಾಂಕ್ ಅಂದರೆ ಅದು ಒಂದು ಹಣಕಾಸು ಅಥವಾ ಆರ್ಥಿಕ ವ್ಯವಹಾರ ನಡೀತಕ್ಕಂಥ ಒಂದು ಸಂಸ್ಥೆ. ಹಣಕಾಸಿನ ವ್ಯವಹಾರ ಸುಲಭವಾಗಿ ಎಲ್ಲರಿಗೂ ದೊರೆಯಬೇಕು, ಸಾರ್ವಜನಿಕರಿಗೆ ಸೌಲಭ್ಯ ಪಡೆಯಬೇಕು ಅನ್ನೋ ಉದ್ದೇಶದಿಂದ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೂ ಸಹ ಅನೇಕ ಬ್ಯಾಂಕ್ಗಳಿದ್ದವು. ಆ ನಂತರದಲ್ಲಿ 1969 ಜುಲೈ 19 ಬ್ಯಾಂಕ್ಗಳು ರಾಷ್ಟ್ರೀಕರಣ ಬ್ಯಾಂಕ್ಗಳಾದವು. ಅದರ ನಂತರ 1975 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಆದವು. ಈ ದಿಶೆಯಲ್ಲಿ ಬ್ಯಾಂಕ್ಗಳು ಸಾಮಾನ್ಯವಾಗಿ ಮುಖ್ಯವಾಗಿ 2 ಉದ್ದೇಶಗಳನ್ನು ಇಟ್ಟುಕೊಂಡು ಬ್ಯಾಂಕ್ಗಳು ಸ್ಥಾಪನೆ ಆಗಿದ್ದಾವೆ. ಮುಖ್ಯವಾಗಿ ಬ್ಯಾಂಕ್ನಲ್ಲಿ ಠೇವಣಿ ಮಾಡೋದು, ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಶೇಖರಣೆ ಆಗಿರಬೇಕು ಮತ್ತು ಗೌಪ್ಯವಾಗಿಡಬೇಕು ಮತ್ತು ಭದ್ರವಾಗಿ ಇಡಬೇಕನ್ನೋ ಉದ್ದೇಶದಿಂದ ಬ್ಯಾಂಕ್ನಲ್ಲಿ ಹಲವಾರು ಠೇವಣಿ ಯೋಜನೆಗಳು ಮಹತ್ವವಾಗಿದ್ದಾವೆ. ಅದರ ಜೊತೆಗೆ ಬ್ಯಾಂಕಿನ ಒಂದು ಮಹತ್ವ ಕಾರ್ಯವನ್ನು ಸಹ ಇದೆ. ಕೇವಲ ಠೇವಣಿ ಮಾತ್ರ ಅಷ್ಟೇ ಅಲ್ಲ, ಸಾಲ ಸೌಲಭ್ಯಗಳನ್ನು ನೀಡಬೇಕು, ಆರ್ಥಿಕ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಮತ್ತು ಗ್ರಾಮ ಕುಶಲಕರ್ಮಿಗಳಿಗೂ ಸಹ ಸಾಲ ಸೌಲಭ್ಯ ಕೊಡಬೇಕು ಅನ್ನೋ ದಿಶೆಯಲ್ಲಿ ಠೇವಣಿ ಮತ್ತು ಸಾಲ ಯೋಜನೆಗಳ ಒಂದು ಪ್ರಾಥಮಿಕ ಮುಖ್ಯವಾದಂಥ ಕಾರ್ಯಕ್ರಮಗಳು ಬ್ಯಾಂಕ್ನಲ್ಲಿ ಸ್ಥಾಪನೆಯಾಗಿದ್ದಾವೆ. ಈ ಬ್ಯಾಂಕ್ ಯೋಜನೆಗಳು ಸಹ ಬ್ಯಾಂಕ್ನಲ್ಲಿ ದೇಶದಲ್ಲಿ ಮೊದಲು ಖಾಸಗಿ ವಲಯದ ಬ್ಯಾಂಕ್ಗಳಿದ್ದವು, ಅದರ ನಂತರ ರಾಷ್ಟ್ರೀಕೃತ ಬ್ಯಾಂಕ್ಗಳಂತ ಹೇಳಿದ್ವಿ ನಾವು. ಅದರಲ್ಲಿ ವಿಶೇಷವಾಗಿ ರಾಷ್ಟ್ರೀಕೃತ ಅಥವಾ ಈ ಒಂದು ದೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ ಸರ್ ನಾವು. ಆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಜೊತೆಗೆ ಖಾಸಗಿ ಬ್ಯಾಂಕ್ಗಳು ಸಹ ಈಗ ನಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾವೆ ನಮ್ಮ ದೇಶದಲ್ಲಿ. ಈ ಉದ್ದೇಶದಲ್ಲಿ ಸಾಮಾನ್ಯವಾಗಿ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ ಮತ್ತು ಬ್ಯಾಂಕ್ ಆಫ್ ಬರೋಡಾ ಇದೆ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದರ ಜೊತೆಗೆ ಇಂಡಿಯನ್ ಬ್ಯಾಂಕ್. ಈ ಮೊದಲೇನಿದ್ದೀವಲ್ಲ, ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಆಂಧ್ರ ಬ್ಯಾಂಕು, ಈ ಹಲವಾರು ಬ್ಯಾಂಕ್ಗಳನ್ನು ಒಗ್ಗೂಡಿಸಿ ವಿಲೀನವಾದ ನಂತರ ಈ ಒಂದು ಬ್ಯಾಂಕ್ಗಳು ಆಗಿದ್ದಾವೆ. ಅವೆಲ್ಲ ವಿಲೀನವಾಗಿ ಈ ರೀತಿ ದೇಶದಲ್ಲಿ ಒಂದು ಬದಲಾವಣೆಯ ಒಂದು ವಾತಾವರಣ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ. ಈಗ ಮುಖ್ಯವಾಗಿ ನನಗನ್ಸಿದ ಮಟ್ಟಿಗೆ ಏನಂತಂದ್ರೆ, ಇಲ್ಲಿ ಹಣ ಇದ್ದವರ ಕಡೆಯಿಂದ ಠೇವಣಿಯಾಗಿ ಸ್ವೀಕರಿಸಿ ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನ ಸಾಲ ರೂಪದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ, ಜೊತೆಗೆ ಲೇವಾದೇವಿ ವ್ಯವಹಾರಗಳನ್ನ ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಬ್ಯಾಂಕ್ಗಳು ಆರಂಭ ಆಯಿತು ಅಂತ ಹೇಳ್ತೀರಿ ಹೇಗೆ? ಈ ಬ್ಯಾಂಕ್ಗಳು ಮುಖ್ಯ ಉದ್ದೇಶನೇ ಅದೇ. ವಿಶೇಷವಾಗಿ ಸರ್ಕಾರಿ ವಲಯದ ಬ್ಯಾಂಕ್ಗಳು ಅಥವಾ ಸಾರ್ವಜನಿಕ ಬ್ಯಾಂಕ್ಗಳು ಅಂತ ನಾವೇನು ಹೇಳ್ತೀವಲ್ಲ, ರಾಷ್ಟ್ರೀಕರಣವಾದಂತಹ ಬ್ಯಾಂಕ್ಗಳು, ಈ ಬ್ಯಾಂಕ್ಗಳು ಸಾಮಾನ್ಯವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶ ಕೃಷಿ ಸಂಪತ್ತು ಅಥವಾ ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಕೃಷಿ ಪ್ರಧಾನವಾದಂಥ ನಮ್ಮ ಒಂದು ದೇಶದಲ್ಲಿ ಖಾಸಗಿಯಾಗಿರ್ತಕ್ಕಂಥ ಬ್ಯಾಂಕ್ಗಳಿಂದ ಅನುಕೂಲ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಸಾರ್ವಜನಿಕ ವಲಯ ಬ್ಯಾಂಕ್ಗಳು ಮತ್ತು ಅದರಲ್ಲೂ ವಿಶೇಷವಾಗಿ 1975 ಸ್ಥಾಪನೆಯಾದಂಥ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಪ್ರತಿ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಕುಶಲಕರ್ಮಿಗಳಿಗೆ, ಅವರು ಬಡಿಗಿತನ ಇರಬಹುದು, ಆರ್ಟಿಜಿಎನ್ಸ್ ಏನು ಹೇಳ್ತೀವಲ್ಲ ನಾವು, ಗ್ರಾಮೀಣ ಕಲಕು ಮಾಡ್ತಿದ್ದಾರಲ್ಲ, ಕಮ್ಮಾರು ಚಮ್ಮಾರು ಮತ್ತು ವಿಶೇಷವಾಗಿ ಲೇಬರ್ ಕ್ಲಾಸ್ ಜನನು ವ್ಯವಹಾರ ಮಾಡ್ತಿರ್ತಾರೆ, ಏನು ತರಕಾರಿ ಬಂಡಿ ವ್ಯಾಪಾರ ಇರ್ಬೋದು, ಈ ರೀತಿ ಸಣ್ಣ ಸಣ್ಣ ಒಂದು ವ್ಯಾಪಾರಿಗಳು ಸಹ ಸಾಲ ಕೊಡಬೇಕನ್ನೋ ಉದ್ದೇಶದಿಂದ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಆದವು. ಜೊತೆಗೆ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು, ಕೃಷಿ ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಬ್ಯಾಂಕ್ಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜಿಸಿದಂಥ ರೂಪಣೆಗಳನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೂ ಮತ್ತು ವ್ಯವಹಾರವಾಗಿ ಮಾಡ್ತಾರೆ, ಕೃಷಿಯೇತರ ಚಟುವಟಿಕೆಗಳಿಗೂ ಸಹ ಸಾಲ ಸೌಲಭ್ಯ ನೀಡ್ತಾ ಇದ್ದಾವೆ ಸರ್. ಈಗ ತಾವು ಆರ್ಥಿಕ ಸಲಹೆಗಾರರಾಗಿ ಜೊತೆಗೆ ಬ್ಯಾಂಕಿನಲ್ಲಿ ಕೂಡ ಕೆಲಸ ಮಾಡಿದಂತ ಅನುಭವ ತಮಗಿದೆ. ತಾವು ಗ್ರಾಮೀಣ ಭಾಗದಲ್ಲಿ ನೋಡಿದ ಹಾಗೆ ರೈತ ಬಾಂಧವರು ಈ ಹಣಕಾಸಿನ ನಿರ್ವಹಣೆಯಲ್ಲಿ ಏನಾದರೂ ಎಡುತ್ತಿದ್ದಾರಾ ಹೇಗೆ? ನಿಜ ಸರ್, ಯಾಕಂದ್ರೆ ಸಾಕಷ್ಟು ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೆಲವರು ವಿದ್ಯಾವಂತರು ಇಲ್ಲದಿದ್ದರೂ ಚಿಂತಲ್ಲ, ತಮ್ಮ ವೃತ್ತಿಯಲ್ಲಿ ಸಾಕಷ್ಟು ಜ್ಞಾನ ಸಂಪಾದನೆ ಇರಬಹುದು, ಆದರೆ ವ್ಯವಹಾರ ಜ್ಞಾನಿಕವಾಗಿ ಗೊತ್ತಿರೋದಿಲ್ಲ. ಹೌದು, ಕೇವಲ ಗದ್ದೆ ಕೆಲಸ ಹೊಲ ಕೆಲಸದಲ್ಲಿ ಮಾಡುವಂತ ಒಂದು ಅನುಭವ ಇರ್ತದೆ ಹೊರತು ಈ ಒಂದು ವ್ಯವಹಾರಿಕವಾಗಿ ಜ್ಞಾನ ಗೊತ್ತಿರೋದಿಲ್ಲ. ಸುಮ್ಮನೆ ಬೇರೆ ಕಡೆ ಈಗ ಖಾಸಗಿ ವಲಯದ ತಾವು ಹೇಳಿದಾಗೆ ಹಣಕಾಸಿನ ವ್ಯವಹಾರ ಬೇರೆ ಖಾಸಗಿ ವಲಯದಲ್ಲಿ ಮಾಡ್ತಿರ್ತಾರೆ, ಮನಿ ಲೆಂಡರ್ ಹತ್ರ ಮಾಡ್ತಿರ್ತಾರೆ, ಊರಲ್ಲಿ ಯಾರೋ ದೊಡ್ಡವರು ಗೌಡರು ಅಥವಾ ಎಂತಂತವ್ರು ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಅವ್ರ ಮನೆ ಬಾಗಿಲಿಗೆ ಹೋಗಿ ಸಾಲ ಪಡಿತಾ ಇರ್ತಾರೆ. ಆದರೆ ಆ ಒಂದು ನಿಟ್ಟಿನ ಅದನ್ನೆಲ್ಲ ಹೊಡೆದಾಡಿಸ್ಬೇಕು, ಸಹಾಯ ಸಹಕಾರ ಮಾಡಬೇಕು, ಸಹಾಯಧನ ಮಾಡಬೇಕು, ಹಲವಾರು ಯೋಜನೆಗಳು ರೂಪಿಸಬೇಕಂತ ತಿಳ್ಕೊಂಡು ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗದ ರೈತರಿಗೆ ವಿಶೇಷವಾಗಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಹೌದು ಕೆಸಿಸಿ ಕಾರ್ಡ್, ಕೆಸಿಸಿ ಕಾರ್ಡ್ ಅಂತ ಸೌಲಭ್ಯ ಮಾಡಿದೆ. ಅದು ಬಹಳ ಉತ್ತಮವಾದಂಥದ್ದು. ಕೆಸಿಸಿ ಕಾರ್ಡ್ ಇದು ನಥಿಂಗ್ ಬಟ್ಟೆ ಇದೊಂದು ಡೆಬಿಟ್ ಕಾರ್ಡ್, ಎ ಟಿ ಎಂ ಕಾರ್ಡ್ ಆಗಿ ನಮ್ಮ ಜೇಬಿನಲ್ಲಿ ಆ ರೀತಿ ಕಾರ್ಡ್ ಇಟ್ಕೊಂಡು ನಾವು ಸಾಕಷ್ಟು ವ್ಯವಹಾರ ಮಾಡಬಹುದು. ಕೇವಲ ಕೆಸಿಸಿ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕೇವಲ ಕೃಷಿಗೆ ಮಾತ್ರವಲ್ಲ, ಕೃಷಿಯೇತರ ಅಭಿವೃದ್ಧಿಗಾಗಿ. ಇವತ್ತು ನಾನು ಕೃಷಿ ಮಾಡ್ತಾ ಇದ್ದೀನಿ ಅಂದರೆ ಕೇವಲ ಹೊಲ ನಂದು ಇಷ್ಟೇ ಇರ್ಬೋದು, ಒಂದು ಎಕರೆ ಎರಡು ಎಕರೆ ಇರ್ಬೋದು, ಅದರಿಂದ ಉತ್ಪನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಬೇರೆ ಬೇರೆ ಉಪಕಸಬುಗಳು ಮಾಡ್ಬೋದು, ಉದಾಹರಣೆಯಾಗಿ ಡೈರಿ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಅಥವಾ ಪಶುಪಾಲನೆ ಮಾಡ್ಬೋದು, ಅಥವಾ ಮೀನುಗಾರಿಕೆ ಮಾಡ್ಬೋದು. ಇದು ಸಹ ನಾವು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದನ್ನು ಸಹ ನಾವು ಕೃಷಿ ವ್ಯಾಪಾರ ಅಥವಾ ಕೃಷಿ ಏನಿರ್ತಲ್ಲ ಕೃಷಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡು ಇದಕ್ಕೂ ಸಹ ಎತ್ತಿನ ಉತ್ತೇಜನ ಈ ಒಂದು ಕಿಸಾನ್ ಕ್ರೆಡಿಟ್ ಮೂಲಕ ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಮಾಡಿದೆ ಸರ್. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡಿಬೇಕಪ್ಪ ಅಂತಂದ್ರೆ ಯಾರು ಅರ್ಹರಾಗಿರ್ತಾರೆ, ಅದನ್ನು ಎಲ್ಲಿಂದ ಪಡ್ಕೋಬೇಕು ಅಂತ ಹೇಳ್ತಿರ್ತಾವೆ? ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ನಾವು ಹೇಳಿದಾಗ ಅದು ಸಾಲ ಸೌಲಭ್ಯ ನೀಡತಕ್ಕಂಥ ಒಂದು ಸೌಲಭ್ಯ. ಇವತ್ತು ನಾವು ನೋಡ್ತಾ ಇದೀವಿ ವ್ಯವಹಾರಸ್ಥರು ಅಥವಾ ವ್ಯಾಪಾರಸ್ಥರು ಸಿಟಿಯಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ದೊಡ್ಡ ದೊಡ್ಡ ಫರ್ಟಿಲೈಸರ್ ಶಾಪು, ಕಿರಾಣಿ ಶಾಪು, ಇವರೆಲ್ಲ ಓಡಿ ಅಕೌಂಟ್, ಆ ಓಡಿ ಅಕೌಂಟ್ಗಳು, ಓಸಿಸಿ ಸಿಸಿ ಅಕೌಂಟ್ಗಳು ಅಂತ ಹೇಳ್ತೀವಿ ನಾವು, ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಕರೆ, ಈ ಮುಖಾಂತರ ವ್ಯವಹಾರ ಮಾಡ್ತಿರ್ತಾರೆ. ಅದೇ ಸೌಲಭ್ಯ ಇವತ್ತೊಂದು ಕಿಸಾನ್ ಕಾರ್ಡ್ ಕಡೆಗೊಳ್ಬೇಕಂದ್ರೆ ನಾವು ಅದಕ್ಕೆ ಸಾಮಾನ್ಯವಾಗಿ ರೈತರಿರಬೇಕು, ಅವರು ಬ್ಯಾಂಕಿಗೆ ಹೋಗಿ ತಮ್ಮ ಖಾತೆ ಮೂಲಕ ತಮ್ಮ ಏನು ಕೃಷಿಗೆ ಸಂಬಂಧಿಸಿದ ದಾಖಲೆಯನ್ನು ಕೊಟ್ಟರೆ, ಒಂದು ಎಕರೆ ಇರ್ಬೋದು, ಎರಡು ಎಕರೆ ಇರ್ಬೋದು, ಕೃಷಿ ಸಂಬಂಧಪಟ್ಟ ದಾಖಲೆ ಕೊಟ್ಟ ನಂತರ ಅದಕ್ಕೆ ಒಂದು ಲಿಮಿಟ್ ಫಿಕ್ಸ್ ಮಾಡಿ, ಏನು ಬೆಳೆಗಳು ಏನು ಬೆಳೆ ಆಗ್ತಾರೆ, ಒಂದು ವರ್ಷಕ್ಕೆ ಎಷ್ಟು, ಅದರ ನಂತರ ಮತ್ತೆ ಒಂದು 10% 20% ಇನ್ಕ್ರೀಸ್ ಮಾಡ್ಕೊಂತ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷದವರೆಗೆ 5 ವರ್ಷದವರೆಗೆ ಇರ್ತಕ್ಕಂಥ ಒಂದು ಕ್ರೆಡಿಟ್ ಲಿಮಿಟ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಉದಾಹರಣೆಗಾಗಿ ಇವತ್ತೊಂದು ಒಂದು ಎಕರೆಗೆ 50,000 ಬೇಕಂದ್ರೆ ಇದನ್ನು ನಾವು 5 ವರ್ಷಕ್ಕೆ 25.5 ಲಕ್ಷ, ಮತ್ತೆ ಅದಕ್ಕೆ ಒಂದು 10-20% ವರ್ಷ ವರ್ಷ ಇನ್ಕ್ರೀಸ್ ಮಾಡ್ಕೊಂತ ಒಂದು ಲಿಮಿಟ್ ಫಿಕ್ಸ್ ಮಾಡಿದ ನಂತರ ಆ ಒಂದು ಇದರಲ್ಲಿ ಪ್ರತಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಪಡೆದಂಥ ರೈತರು ತಾವು ಯಾವಾಗಾದರೂ ಸಾಲ ಪಡ್ಕೊಳ್ಬೋದು. ಇವತ್ತೇನೋ ಪಡ್ಕೊಂಡ್ರು, ಇವತ್ತು ಯಾವುದೋ ಒಂದು ಬೆಳೆ ಬಂತು, ಇನ್ನೊಂದು ಮೂಲದಿಂದ ಆದಾಯ ಬಂತು, ಅದು ಕಟ್ಬೋದು. ಅವತ್ತೇ ಅವರಿಗೆ ಬಡ್ಡಿ ವ್ಯವಹಾರದಲ್ಲಿ ಬಡ್ಡಿ ರೂಪದಲ್ಲಿ ಕಡಿಮೆ ಆಗ್ಬೋದು ಅವರಿಗೆ. ಆ ರೀತಿ ಅವರಿಗೆ ಲಿಮಿಟ್ ಕೊಟ್ಟ ನಂತರ ಆ ಒಂದು ವರ್ಷದೊಳಗೆ ಯಾವಾಗ ಬೇಕಾದ್ರೂ ತಗೋಬೋದು, ಯಾವಾಗ ಬೇಕಾದ್ರೂ ಉಳಿಸಿಕೊಳ್ಬೋದು. ಇಂಥ ಒಂದು ಅನುಕೂಲವಾದಂಥ ಕ್ರೆಡಿಟ್ ಫೆಸಿಲಿಟಿ ಅನುಕೂಲಗಳು ಈ ಕಿಸಾನ್ ಕ್ರೆಡಿಟ್ ಮುಖಾಂತರ ಎಲ್ಲ ಬ್ಯಾಂಕ್ಗಳಲ್ಲಿ ದೊರೀತಾ ಇದ್ದಾವೆ. ಅಂದ್ರೆ ರೈತ ಬಾಂಧವರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೋಬೇಕಪ್ಪ ಅಂತಂದ್ರೆ ಅವ್ರದ್ದು ಒಂದು ಮೂಲ ಒಂದು ಬ್ಯಾಂಕಿನಲ್ಲಿ ಖಾತೆ ಇರಬೇಕು. ಖಾತೆ ಹೊಂದಿರೋದು ಅವಶ್ಯ ಇರ್ತದೆ. ಅದ್ರ ಜೊತೆಗೆ ಕೃಷಿಗೆ ಸಂಬಂಧಿಸಿದಂತೆ ಪಡಿಬೇಕಾದ್ರೆ ಇದು ಕಿಸಾನ್ ಕ್ರೆಡಿಟ್ ಹೆಸರು ಹೇಳುತ್ತದೆ. ಕಿಸಾನ್ ಅಂದ್ರೆ ರೈತರು, ರೈತರಿಗೆ ಅನುಕೂಲವಾಗಬೇಕನ್ನೋ ಉದ್ದೇಶದಲ್ಲಿ ಕಾರ್ಡ್ ಮುಖಾಂತರ ಸಹ ಒಂದು ಓಡಿ ಅಕೌಂಟ್ಗಳು ತಮಗೆ ಇವತ್ತು ನಾನು ಕಟ್ಟಲಿಲ್ಲ, ನನ್ನ ಹತ್ರ ದುಡ್ಡು ಇತ್ತು, ನಾನು ಬೆಳೆ ಸಾಲ ತಗೊಂಡಿದ್ದೀನಿ, ನಾನು ಬೆಳೆ ಬಂದಿದ್ದೇ ಕಟ್ಟಬೇಕಿತ್ತೇನೋ ಅಂತ ಆ ಉದ್ದೇಶ ಇಲ್ಲ. ಇವತ್ತು ಬೇರೆ ಬೇರೆ ಉಪಕಸಲಿರ್ಬೋದು, ಮೀನುಗಾರಿಕೆ ಮಾಡ್ತಾ ಇರ್ಬೋದು, ದಿನಾತಕ್ಕೆ ಆದಾಯ ಬರ್ತಾ ಇರ್ಬೋದು, ಅಥವಾ ಹೈನುಗಾರಿಕೆ ಇರ್ಬೋದು, ಅದರಿಂದ ಆದಾಯ ಬರ್ತಾ ಇರ್ಬೋದು. ಅಂತ ಸಮಯದಲ್ಲಿ ಅವರು ಏನಾದರೂ ಹಣ ರೂಪದಲ್ಲಿ ಬಂದ ಕಟ್ಟಬಹುದು ಮತ್ತೆ ತೆಗಿಬಹುದು. ಈ ರೀತಿ ಇದು ಓಡಿ ಪರಿಸ್ಥಿತಿ, ಓಡಿಗೂ ಕ್ಯಾಶ್ ಕ್ರೆಡಿಟ್ ಸೌಲಭ್ಯ ಇದರಲ್ಲಿ ಇದೆ ಸರ್. ಹೌದು, ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಸಾಕಷ್ಟು ಜನಜಾಗೃತಿಯನ್ನ ಮೂಡಿಸಿದ್ದಾರೆ. ರೈತ ಬಾಂಧವರು ಅದರ ಲಾಭವನ್ನು ಕೂಡ ಪಡಿತಿದ್ದಾರೆ. ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮತ್ತೆ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳು? ಈಗ ಉದ್ದೇಶವಾಗಿ ನಾನು ರೈತರಿಗೆ ಸಂಬಂಧಪಟ್ಟ ಹೇಳಿದಾಗೆ ಈ ಕೃಷಿ ಯೋಜನೆ ಜೊತೆಗೆ ಬೇರೆ ಬೇರೆ ಸೌಲಭ್ಯಗಳು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಗೋದಾಮುಗಳು, ಬೆಳೆ ಬರುತ್ತದೆ, ಬೆಳೆ ಬಂದ ಟೈಮ್ನಲ್ಲಿ ಅವರಿಗೆ ಸುಲಭ ರೂಪದಲ್ಲಿ ಅಥವಾ ಒಂದು ವ್ಯವಹಾರ ದೃಷ್ಟಿಯಲ್ಲಿ ಬೆಲೆ ಅವರಿಗೆ ಕಡಿಮೆ ಬೆಲೆ ಬರಬಹುದು ಅಥವಾ ಹೆಚ್ಚಿನ ಬೆಲೆ ಬರೋದು ನಿರೀಕ್ಷೆ ಮಾಡೋಕೆ ಆಗೋದಿಲ್ಲ ಅವರು. ಹಾಗಾಗಿ ತಾವು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಸಹ ಕೇಂದ್ರ ಸರ್ಕಾರ ಗೋದಾಮು ಯೋಜನೆ, ವೇರ್ಹೌಸ್ಗಳು, ಆ ರೀತಿ ಸ್ಟೋರೇಜ್ಗಳು ಮಾಡಿಕೊಳ್ಳಿಕ್ಕೆ ಸ್ಟೋರೇಜ್ಗಳು ಅಥವಾ ವೇರ್ಹೌಸ್ ಗೋಡನ್ಸ್ಗಳು ಇಂಥವಕ್ಕೆ ಸಹ ಸಾಲ ಸೌಲಭ್ಯ ಕೊಡ್ತದೆ. ಮತ್ತೆ ಕೇವಲ ಕೃಷಿಗೆ ಅಷ್ಟೇ ಅಲ್ಲ, ಹೈನುಗಾರಿಕೆಗೆ, ಮೀನುಗಾರಿಕೆ ಮತ್ತು ಪಶುಪಾಲನೆ ಇವನು ಸಹ ನಾವು ಈ ಕೃಷಿ ವಲಯ ಅಂತ ನಾವು ಉದ್ದೇಶ ಮಾಡಿದ್ವಿ. ಕೃಷಿಗೆ ಉತ್ತೇಜನ ಪಟ್ಟಂತೆ ಈ ಉಪಕಸಬುಗಳು ಇವು, ಇವಕ್ಕೂ ಸಹ ಉತ್ತೇಜನ ಕೊಡಬೇಕನ್ನೋ ಉದ್ದೇಶದಿಂದ ಬೇರೆ ರೂಪದಲ್ಲಿ ಆ ಕೃಷಿಗೆ ಸಂಬಂಧಿಸಿದ ಉಪಕಸಬುಗಳಾಗಿ ಇವನು ಸಹ ಉತ್ತೇಜನ ಮಾಡಿಕೊಂಡು ರೈತರು ಲಾಭ ಪಡ್ಕೊಳ್ಬಹುದಂತ ಉದ್ದೇಶ ಸರ್ಕಾರ ಹೊಂದಿದೆ. ಅಂತಂದ್ರೆ ರೈತ ಬಾಂಧವರು ತಮ್ಮ ಯಾವ ಒಂದು ಉದ್ಯಮಕ್ಕೆ ಹೋಗಬಹುದು ಅಥವಾ ಅವರು ಏನು ಎಲಿಜಿಬಿಲಿಟಿ ಇದೆ ಅದನ್ನು ನೋಡಿಕೊಂಡು ಅವರು ಲೋನ್ ಸೌಲಭ್ಯಗಳನ್ನು ಇಲಾಖೆ ಜೊತೆ ಯೋಜನೆಗಳ ಲಾಭವನ್ನು ಪಡ್ಕೋಬಹುದು. ಇದು ಕೇಂದ್ರ ಸರ್ಕಾರ ತಾವು ಹೇಳಿದಾಗೆ ಈ ಇತ್ತೀಚೆಗೆ ಸುಮಾರು 1982 ಕೇಂದ್ರ ಸರ್ಕಾರ ಒಂದು ನಬಾರ್ಡ್ ಆಫೀಸ್ ಹೊಂದಿದೆ. 1982 ಸ್ಥಾಪನೆ ಆಗಿದೆ. ಇದರ ಉದ್ದೇಶ ಮುಖ್ಯವಾಗಿ ಕೃಷಿ ಅಭಿವೃದ್ಧಿಗೆ ಮತ್ತು ಗ್ರಾಮಾಭಿವೃದ್ಧಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದೆ. ನಾನು ಆಗಲೇ ಹೇಳಿದೆ, ಗೋಡನ್ ಲೋನ್ಗಳಂತ ಇರ್ಬೋದು, ದೊಡ್ಡ ದೊಡ್ಡ ಡೈರಿ ಫಾರ್ಮ್ಸ್ಗಳು ಇರ್ಬೋದು, ಅಥವಾ ಮೀನುಗಾರಿಕೆ ಉದ್ಯೋಗ ಉತ್ತೇಜನ ಮಾಡತಕ್ಕಂಥ ಸೌಲಭ್ಯ ಇರ್ಬೋದು, ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಅದನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಲ್ಯಾಂಡ್ ಡೆವಲಪ್ಮೆಂಟ್ಸ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಪಂಪ್ಸೆಟ್ಸ್ ಇರ್ಬೋದು, ಏತ ನೀರಾವರಿ ಯೋಜನೆಗಳು ಇರ್ಬೋದು, ಈ ಕೃಷಿ ಹೊಂಡಗಳಾಗಿರ್ಬೋದು, ಕೃಷಿ ಹೊಂಡಗಳು ಇರ್ಬೋದು, ಈಗ ಗುಂಪಿನಿಂದ ತಗೋಬಹುದು, ವೈಯಕ್ತಿಕವಾಗಿ ಸಾಲ ಸೌಲಭ್ಯಗಳು ಪಡ್ಕೊಳ್ಬಹುದು. ಮತ್ತೆ ಇದರಿಂದ ಏನಾಗ್ತದೆ ಗೊತ್ತಾ, ರೈತರಿಗೆ ಹೆಚ್ಚಿನ ಒಂದು ಸಬ್ಸಿಡಿ ಸೌಲಭ್ಯ ಬರುತ್ತದೆ, ಮತ್ತು ಇದರಲ್ಲಿ ನಾವು ಒಂದು ಕೌಶಲ್ಯ ತರಬೇತಿ ಪಡ್ಕೊಂಡು ಕೃಷಿನ ಅಭಿವೃದ್ಧಿಪಡಿಸಿಕೊಳ್ಬೋದು. ನಮ್ಮ ಗ್ರಾಮಾಭಿವೃದ್ಧಿಯಲ್ಲಿ ಈ ಒಂದು ಕೃಷಿ ಗ್ರಾಮೀಣ ಬ್ಯಾಂಕ್ಗಳು ಅಥವಾ ವಿಶೇಷವಾಗಿ ನಬಾರ್ಡ್ ಅಂತ ಹೇಳ್ತೀವಲ್ಲ, ಇದು ಕೇಂದ್ರ ಸರ್ಕಾರದ ಮಹತ್ವವಾದಂಥ ಯೋಜನೆ. ಈ ಯೋಜನೆ ಮುಖಾಂತರ ದೊರೆತಕ್ಕಂಥ ಸಾಕಷ್ಟು ಸೌಲಭ್ಯಗಳು, ಇದರಲ್ಲಿ ಅವಧಿಗಳು ಸಾಮಾನ್ಯವಾಗಿ 5 ವರ್ಷ, 10 ವರ್ಷ, 20 ವರ್ಷ ದೀರ್ಘಾವಧಿ ಸಾಲಗಳಿಗೆ ಇದು ಹೆಚ್ಚಿನ ಅನುಕೂಲಗಳು. ಅಲ್ಪಾವಧಿ ಸಾಲಗಳಾದರೆ ಅದಕ್ಕೆ ಸಾಕಷ್ಟು ಅನುಕೂಲಗಳು ದೊರೆಯಲಿ. ದೀರ್ಘಾವಧಿ, ಉದಾಹರಣೆಗೆ ತೋಟಗಾರಿಕೆ ಬೆಳೆ ಒಂದು ದ್ರಾಕ್ಷಿ ಇರಬಹುದು, ದಾಳಿಂಬೆ ಇರಬಹುದು, ಇವೆಲ್ಲ ವರ್ಷದಲ್ಲಿ ಬರ್ತಕ್ಕಂಥ ಫಲಗಳೆಲ್ಲ 2 ವರ್ಷ, 3 ವರ್ಷ, ಆಮೇಲೆ ಸುಮಾರು 10-15 ವರ್ಷಕ್ಕೂ ಫಲ ಕೊಡ್ಕೊಂತ ಸಂದರ್ಭ ಇರ್ತದೆ. ಮರುಪಾವತಿ ಕೂಡ ಹೆಚ್ಚಾಗಿರ್ತದೆ. ಅಂತ ಸೌಲಭ್ಯ ಪಡ್ಕೊಳ್ಳಿಕ್ಕೆ, ಅಂತ ಸೌಲಭ್ಯ ಪಡ್ಕೊಂತ ರೈತರಿಗೆ ಸಹಾಯಧನ ಅಥವಾ ಒಂದು ತರಬೇತಿ ಇಂಥವೆಲ್ಲ ನೀಡಲಿಕ್ಕೆ ಈ ಒಂದು ಕೃಷಿ ಗ್ರಾಮೀಣ ಅಭಿವೃದ್ಧಿ ಏನು ಹೇಳಿದ್ರೆ ನಾವು ನಬಾರ್ಡ್ ಆ ಸಂಸ್ಥೆ ಹೆಚ್ಚಿನ ನೆರವು ನೀಡುತ್ತದೆ ಸರ್. ಜೊತೆಗೆ ಈಗ ಹಣಕಾಸಿನ ನೆರವು ಕಡಿಮೆ ಬಡ್ಡಿದರದಲ್ಲಿ ಬ್ಯಾಂಕ್ಗಳು ನೀಡ್ತವೆ, ಅದೇ ನಾವು ಲೇವಾದೇವಿ ಅಂತಂದ್ರೆ ಮನಿ ಲಾಂಡ್ರಿಂಗ್ ಹತ್ರ ಹೋಗಿದಾಗ ಅದು ಬಡ್ಡಿದರ ಜಾಸ್ತಿ ಇರ್ತದೆ. ಹೌದೌದು ಸರ್, ಅದನ್ನ ಪಡ್ಕೊಳ್ಬಾರ್ದು ಮನಿ ಲಾಂಡರಿಂಗ್ ಮಾಡ್ಕೊಳ್ಳೋದು. ಸರ್ಕಾರ ಸಾಕಷ್ಟು ಯೋಜನೆಗಳು, ಈಗ ನಾನು ಇತ್ತೀಚೆಗೆ ತಿಳಿಸಿದ ಹಾಗೆ ಕೇಂದ್ರ ಸರ್ಕಾರ 2015 ಈ ಒಂದು ಜನರಿಗೆ ಮನಿ ಲೆಂಡರ್ ಹತ್ರ ಹೋಗಬಾರ್ದು ಅಥವಾ ಊರಾಗೆ ಯಾರೋ ದೊಡ್ಡವ್ರ ಹತ್ರ ಹೋಗಬಾರ್ದು, ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಸಾಲ ಪಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಲ್ಲಿ ಸಾಕ್ಷರತೆ ಇಲ್ಲ, ಹೌದು, ಅಥವಾ ವ್ಯವಹಾರಿಕ ಜ್ಞಾನ ಇಲ್ಲ. ತಮ್ಮ ವೃತ್ತಿಯಲ್ಲಿ ಜ್ಞಾನ ಹೆಚ್ಚಿಗೆ ಇರ್ಬೋದು ತಾವು ಮಾಡ್ತಕ್ಕಂಥ ಕಸುಬುಗಳಲ್ಲಿ, ಆದರೆ ವ್ಯವಹಾರಿಕ ಜ್ಞಾನ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅವರಿಗೆ ಸಾಕ್ಷರತೆ ಕೊಡಬೇಕು, ಅವರಿಗೆ ಒಂದು ಬುದ್ಧಿವಾದ ಹೇಳಬೇಕು, ಅವರಿಗೆ ತಿಳುವಳಿಕೆ ತಿಳಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಏನು ಮಾಡಿದೆ, 2017 ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮ, ಫೈನಾನ್ಷಿಯಲ್ ಇನ್ಕ್ಲೂಷನ್ ನ ಒಂದು ಯೋಜನೆ ಜಾರಿ ಮಾಡಿದೆ ಸರ್. ಪ್ರತಿಯೊಬ್ಬ ಗ್ರಾಹಕರು ಅಥವಾ ಪ್ರತಿಯೊಬ್ಬ ನಾಗರಿಕರು ಒಂದು ಖಾತೆಯನ್ನು ತೆರಲಿಕ್ಕೆ ಅವಕಾಶ ಇದೆ, ಅವಕಾಶ ಇದೆ. ಇದರಲ್ಲಿ ಆರ್ಥಿಕ ಸೇರ್ಪಡೆ ಅನ್ನೋ ಉದ್ದೇಶನೇ ಅದೇ. ಆರ್ಥಿಕ ಸೇರ್ಪಡೆ ಅಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್, ಪ್ರತಿಯೊಬ್ಬರು ಆರ್ಥಿಕ ಅಂದ್ರೆ ಹಣಕಾಸು ಸಂಸ್ಥೆ, ಬ್ಯಾಂಕ್ ಅಂತ ಹೇಳ್ಬೋದು ನಾವು. ಈ ಆರ್ಥಿಕ ಸೇರ್ಪಡೆ ಅಲ್ಲಿ ಎಲ್ಲರೂ ಅಕೌಂಟ್ಗಳು ಮಾಡಬೇಕಾಗ್ತದೆ, ಅಥವಾ ಉಳಿತಾಯ ಖಾತೆ ಮಾಡಬೇಕಾಗ್ತದೆ. ಹಾಗಾಗಿ ಏನೇ ವ್ಯವಹಾರ ಮಾಡಿ ಕೇಂದ್ರ ಸರ್ಕಾರ ಏನು ಮಾಡಿದೆ, ಎಲ್ಲ ವ್ಯವಹಾರಗಳು ಬ್ಯಾಂಕಿನ ಖಾತೆ ಮುಖಾಂತರನೇ ಮಾಡ್ತಾ ಇದ್ದಾರೆ. ಈ ನೇರವಾಗಿ ಎಲ್ಲ ಇಲಾಖೆಯ ಒಂದು ಸಹಾಯಧನಗಳು RTGS ಮೂಲಕನೇ ಆಗ್ತಾ ಇದೆ, RTGS ಮೂಲಕ ಅವರ ಖಾತೆಗೆ ಜಮಾ ಆಗ್ತದೆ. ಹಾಗಾಗಿ ಕಂಪಲ್ಸರಿ ಎಲ್ಲರೂ ಬ್ಯಾಂಕ್ ಖಾತೆಗಳು ಹೊಂದಬೇಕಂತ ಅವಶ್ಯಕತೆ ಇದ್ದೇ ಇದೆ. ಆ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆರ್ಥಿಕ ಸೇರ್ಪಡೆ ಅನ್ನೋ ಕಾರ್ಯಕ್ರಮ 2015 ಆವಾಗ ಒಂದು ರಿಸರ್ವ್ ಬ್ಯಾಂಕಿನ ಗೌರ್ನರ್ ಮುಖಾಂತರ ಇಡೀ ದೇಶ ತುಂಬ ಸರ್ವೆ ಮಾಡಿದಾಗ ಅನೇಕ ಜನರು ಬ್ಯಾಂಕಿನ ಖಾತೆ ಹೊಂದಿದ್ದಿಲ್ಲ. ಕೆಲವರು ಏನೋ ಮನೆಯಲ್ಲಿ ಒಂದು 5-6 ಜನ ಇದ್ದಾರೆ ಅಂದ್ರೆ ಅಪ್ಪ ಮಾಡಿದನ್ಬಿಡು, ನಮ್ಗೆ ಯಾಕೆ ಬೇಕು ಅಕೌಂಟ್ಗಳು, ನಾವ್ಯಾಕೆ ಮಾಡಬೇಕು ಅನ್ನೋ ಭಾವನೆ ಇತ್ತು. ಈಗ ಹಾಗಲ್ಲ, ಎಲ್ಲರೂ ಮಾಡ್ಬೋದು. 18 ವರ್ಷ ಮೇಲ್ಪಟ್ಟು ಇರ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥವ್ರು ಎಲ್ಲರೂ ಮಾಡ್ಬೋದು. ಹಾಗಾಗಿ ಆ ಖಾತೆಯಿಂದ ಆರ್ಥಿಕ ಸೇರ್ಪಡೆ ಮೂಲಕ ನಾವು ಆರ್ಥಿಕ ಸಾಕ್ಷರತೆ, ಪ್ರತಿ ತಾಲೂಕಾ ಕೇಂದ್ರದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರಗಳಂತ ಕೇಂದ್ರ ಸರ್ಕಾರ ರೂಪಿಸಿದೆ. ಆ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಬ್ಯಾಂಕ್ ಪ್ರಯೋಜನ ಪಡೆದಿರ್ತವೆ, ಒಂದು ಬ್ಯಾಂಕ್ ಸ್ಪಾನ್ಸರ್ ಮಾಡಿರ್ತದೆ. ಉದಾಹರಣೆಗೆ ಇಲ್ಲಿ ಒಂದು ರಾಯಚೂರು ಇದ್ರು, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ತದೆ, ಇನ್ನೊಂದು ಕಡೆ ಕೆನರಾ ಬ್ಯಾಂಕ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಬ್ಯಾಂಕ್ ಮಾಡಿರ್ಬೋದು. ಈ ರೀತಿ ಒಂದೊಂದು ಬ್ಯಾಂಕ್ಗಳು ಒಂದೊಂದು ತಾಲೂಕುಗಳನ್ನು ಕಂದಾಡ್ಕೊಂಡು ಅಲ್ಲಿ ಆರ್ಥಿಕ ಸಾಕ್ಷರತಾ ಸಲಹೆಗಾರನ್ನು ನೇಮಕ ಮಾಡಿ, ಈಗ ಲೀಡ್ ಬ್ಯಾಂಕ್ ಹೇಳ್ತಾರಲ್ಲ, ಆ ಲೀಡ್ ಬ್ಯಾಂಕು ಅದಕ್ಕೆ ಒಂದು ಅವರ ಒಂದು ಸಹಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಈ ಒಂದು ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಕೇಂದ್ರಗಳ ಮುಖಾಂತರ ಎಲ್ಲ ಜನರಿಗೆ ವ್ಯವಹಾರಿಕವಾಗಿ ಅವರಿಗೆ ಈ ಒಂದು ಬ್ಯಾಂಕಿನ ಇರತಕ್ಕಂಥ ಸೌಲಭ್ಯಗಳು, ವಿಶೇಷವಾಗಿ ಸಾಲ ಸೌಲಭ್ಯಗಳನ್ನ ಏನೇನಿದ್ದಾವೆ, ಠೇವಣಿ ಯೋಜನೆಗಳಿದ್ದಾವೆ, ಅವರನ್ನು ಸಾಕ್ಷರ ಮಾಡುವ ಉದ್ದೇಶದಿಂದ ಈ ಕೇಂದ್ರಗಳು ಪ್ರಾರಂಭ ಮಾಡಿದೆ ಕೇಂದ್ರ ಸರ್ಕಾರ. ಈಗ ಅಂಜನೇ ಅವರು, ಈಗ ರೈತ ಬಾಂಧವರು ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕಪತ್ರ ಇಟ್ಕೊಂಡಿರೋದಿಲ್ಲ. ಇವರು ರೈತ ಬಾಂಧವರು ಬೆಳೆಗೆ ಖರ್ಚನ್ನೇ ಮಾಡ್ತಾರೆ ಹೊರತು ಅದನ್ನು ಎಷ್ಟಾಯಿತು, ಎಷ್ಟು ಬಂತು, ಕೊನೆಗೆ ಎಷ್ಟು ಉಳಿತು ಅನ್ನೋದು ವ್ಯವಹಾರಿಕ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಏನು ಮಾಡ್ಬೇಕಂತ ಅಂತಾರೆ ರೈತ ಬಾಂಧವರು, ಲೆಕ್ಕಪತ್ರಗಳನ್ನ ಹೇಗೆ ಇಟ್ಕೋಬೇಕು ಅವರು? ಈಗ ಸಾಮಾನ್ಯವಾಗಿ ರೈತರು ಅಂದುಕೊಳ್ಳಿ ನಾವು ಅನ್ಕೊಂತೀವಿ ಅವರು ಬಹಳ ಜನ ನಕ್ಷತ್ರ ಇರ್ತಾರೆ, ಅವರಿಗೆ ಸಾಮಾನ್ಯ ಜ್ಞಾನ ಗೊತ್ತಿರೋದಿಲ್ಲ, ಬ್ಯಾಂಕಿನ ವ್ಯವಹಾರಗಳು ಗೊತ್ತಿರೋದು. ತಾವು ಹೇಳಿದ ಈ ಖರ್ಚು ವೆಚ್ಚ ಏನು, ಸುಮ್ಮನೆ ರೊಕ್ಕ ಹಾಕ್ತಾರೆ, ದುಡಿಮೆ ಬೆಳೆ ಬರ್ಬೋದು, ಫಲವ ಬರ್ಬೋದು, ಆ ಫಲಗಳು ಪಡ್ಕೊಂಡು ಅಂದರೆ ಯಾವ ರೀತಿ ವ್ಯವಹಾರಿಕವಾಗಿ ದುಡ್ಕೊಳ್ಬೇಕು ಅನ್ನೋ ಜ್ಞಾನ ಗೊತ್ತಿರೋದಿಲ್ಲ. ಆ ಉದ್ದೇಶದಿಂದಲೇ ನಾವು ಪ್ರತಿ ತಾಲೂಕದಲ್ಲಿ ಆರ್ಥಿಕ ಸಾಕ್ಷರತಾ ಸಲಹೆಗಾರರ ಮುಖಾಂತರ ಪ್ರತಿ ಗ್ರಾಮದಲ್ಲಿ, ಅದರಲ್ಲಿ ವಿಶೇಷವಾಗಿ 8 ವಿಭಾಗಗಳಲ್ಲಿ ಮಹಿಳೆಯರಿಗೆ ಮತ್ತು ಸ್ವಸಹಾಯ ಸಂಘದ ಸದಸ್ಯರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯ ನಾಗರಿಕರಿಗೆ, ಈಗ ಹಲವಾರು ವಿಧದ ಜನರಿಗೆ ಈ ಒಂದು ವ್ಯವಹಾರಿಕವಾಗಿ ವಿಶೇಷವಾಗಿ ರೈತರಿಗೆ ಅವರ ಖರ್ಚು ವೆಚ್ಚಗಳು ಇರ್ಬೋದು ಅಥವಾ ವ್ಯಾಪಾರ ಯಾವ ರೀತಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಬೆಳೆಗೆ ನಮಗೆ ಅನುಕೂಲವಾದಂಥ ದರ ಸಿಗುತ್ತದೆ, ಈಗ ಗೊತ್ತಿರೋದಿಲ್ಲ. ಇಂಥ ವಿಷಯಗಳನ್ನು ಈ ಒಂದು ಆರ್ಥಿಕ ಸಲಹೆ ಸಾರ ಮುಖಾಂತರ ಪ್ರತಿ ಗ್ರಾಮದಲ್ಲಿ ರೈತರ ಸಭೆ ನಡೆಸಿ ರೈತರಲ್ಲಿರ್ತಕ್ಕಂಥ ನಿಮ್ಮ ಆದಾಯ ಎಷ್ಟು, ನಿಮ್ಮದು ಖರ್ಚು ಎಷ್ಟು, ಆ ಒಂದು ವಿವರಗಳನ್ನು ತಿಳಿಸುತ್ತಾ, ಜೊತೆಗೆ ನಿಮಗೆ ಬರೀ ಖರ್ಚಾಗ್ತಾ ಇದ್ದರೆ ನಿಮಗೆ ಅನುಕೂಲಗಳು ಯಾವಬೇಕು, ನಿಮಗೆ ಲಾಭ ಯಾವಾಗ ದೊರೆಯಬೇಕು, ಹೆಚ್ಚಿನ ಆದ್ಯತೆ ಕೊಡಬೇಕು, ಹೌದು ಅವಶ್ಯ ಇದ್ದಲ್ಲೇ ಖರ್ಚು ಮಾಡಬೇಕು, ಮತ್ತು ನಿಮ್ಮ ಬೆಳೆಗಳಿಗೆ ಅನುಕೂಲ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳ ಮುಖಾಂತರ ಪರಿಣಿತರು, ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಇರ್ತಾರೆ, ಅವರ ಸಲಹೆ ಸೂಚನೆಗಳು ಪಡ್ಕೊಳ್ಬೇಕನ್ನೋ ಒಂದು ಸಾಕ್ಷ್ಯತೆಯನ್ನು ನಾವು ಮನವರಿಕೆ ಮಾಡಿಕೊಟ್ಟು ಅವರ ಖರ್ಚು ವೆಚ್ಚಗಳದ್ದು ವಿಧಾನಗಳು ತಿಳಿಸಿ ಅವಶ್ಯವಿದ್ದಾಗ ಅಷ್ಟೇ ಖರ್ಚು ಮಾಡಬೇಕು. ಬೇರೆ ಟೈಮ್ ನಾನು ಆಗಲೇ ಹೇಳಿದೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಈತ ಏನಾದರೂ ಪಡೆದಿದ್ದರೆ ನಿಮ್ಮಲ್ಲಿ ದುಡ್ಡು ಹೆಚ್ಚಿಗೆ ಇದ್ದರೆ ಇಟ್ಕೊಳ್ಬೇಕು, ಬಡ್ಡಿ ಕಡಿಮೆ ಬೀಳ್ತದೆ, ನಿಮ್ಗೆ ಸಾಲ ಸೌಲಭ್ಯಗಳಿಗೆ ಅನುಕೂಲತೆ ಇರ್ತದೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಅವರಲ್ಲಿ ಒಂದು ಶಿಸ್ತು ಪಾಲನೆ ಬರಬೇಕು. ಹೌದು, ಹಣಕಾಸಿನ ವ್ಯವಹಾರದಲ್ಲಿ ಶಿಸ್ತು ಮುಖ್ಯ. ಆ ಒಂದು ಶಿಸ್ತು ಬರಬೇಕಂದ್ರೆ ನಾವು ಸಾಕ್ಷ್ಯತೆ ಮೂಲಕ ಅವರಿಗೆ ತಿಳುವಳಿಸಿಕೊಳ್ಳುವಂಥ ಕಾರ್ಯಕ್ರಮಗಳು ಸಹ ನಾವು ಮಾಡ್ತಾ ಇದ್ದೀವಿ. ಈಗ ರೈತ ಬಾಂಧವರು ಒಂದು ಯಾವುದೋ ಒಂದು ಫೈನಾನ್ಸಲಿ ಅಥವಾ ಎಲ್ಲೋ ಒಂದು ಸಾಲ ಪಡ್ಕೊಂಡು ಅವರು ತಮ್ಮ ವೈಯಕ್ತಿಕ ಖರ್ಚುಗಳಿಗೆ ಅದನ್ನು ಬಳಸ್ಕೊಂಡ್ಬಿಡ್ತಾರೆ, ಅದು ಅನುತ್ಪಾದಕ ಬಂಡವಾಳ ಆಗಿ ಅದು ನಿಜಬಿಡ್ತದೆ. ಈಗ ಯಾವುದೇ ಒಂದು ಲೋನ್ ತೆಗೆದುಕೊಂಡ ನಂತರ ರೈತ ಬಾಂಧವರು ಆ ಹಣವನ್ನು ಹೇಗೆ ಅವರು ಬಳಕೆ ಮಾಡ್ಕೋಬೇಕಂತ ಹೇಳ್ತೀರಿ? ಉತ್ಪಾದಕ ವೆಚ್ಚವಾಗಿ, ಉತ್ಪಾದಕವಾಗಿ ಸರ್ಕಾರ ಹೇಳಿದಾಗೆ ಕೇವಲ ನಾವು ಏನು ಹೇಳ್ತೀವಿ ಬರೀ ಕೃಷಿ ವ್ಯಾಪಾರ ಇವೆರಡೇ ನಾವು ಉದ್ದೇಶ ಇಟ್ಕೊಂಡಿರ್ತೀವಿ. ಹೌದು, ಅದು ಅದನ್ನು ಬಿಟ್ಟು ಸಹ ಸರ್ಕಾರ ಸಾಕಷ್ಟು ವಿಧದ ಯೋಜನೆಗಳು, ಉದಾಹರಣೆಗೆ ನಾನು ಇವತ್ತು ಕೃಷಿ ಮಾಡ್ತಾ ಇದ್ದೇನೆ, ನಾನು ಟೈಲರಿಂಗ್ ಮಾಡ್ತಿರ್ಬೋದು, ನನ್ನ ಉದ್ಯೋಗ ಉಪಕಸಬು ಟೈಲರಿಂಗ್ ಮಾಡ್ತಾ ಇರ್ತೀನಿ ನಾನು. ನಾನು ಇದರಲ್ಲಿ ಸಹ ನಾನು ಖರ್ಚು ವೆಚ್ಚ ಮಾಡಿಕೊಂಡು ನಾನು ಇದಕ್ಕೆ ನಾನು ಬಂಡವಾಳ ಹಾಕಿ ಇದನ್ನು ದುಡಿಮೆ ಮುಖಾಂತರ ಸಹ ನಾವು ಬೇರೆ ಒಂದು ಉತ್ಪಾದನೆ ಖರ್ಚುಗಳು ಮಾಡಿಕೊಳ್ಳೋಕ್ಕೆ ಅಥವಾ ಉತ್ಪಾದನೆಯ ಒಂದು ಅನುಕೂಲತೆ ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದ್ದಾವೆ. ಜೊತೆಗೆ ಬೇರೆ ಬೇರೆ ವಿಧದ ವ್ಯಾಪಾರಸ್ಥರು ಅದು ರೈತ ಅಂದ್ಕೊಳ್ಳೆ, ರೈತ ಕೇವಲ ಭೂಮಿ ಕೆಲಸ ಮಾಡೋಷ್ಟೇ ಅಲ್ಲ, ಈಗ ಇತ್ತೀಚೆಗೆ ಏನು ಮಾಡ್ತದೆ ಅವರಿಗೆ ಸಾಕಷ್ಟು ವ್ಯವಹಾರದಲ್ಲಿ ಅವ್ರು ತೊಡಗಿಸಿಕೊಂಡ್ರೆ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಉತ್ಪಾದನೆ ಅಥವಾ ಆದಾಯ ಹೆಚ್ಚಿಗೆ ಬರ್ತಕ್ಕಂಥ ಕಸಬುಗಳು, ಕುರಿ ಸಾಕಾಣಿಕೆ ಮಾಡ್ಬೋದು, ಜೊತೆಗೆ ಮೀನುಗಾರಿಕೆ, ಪಶುಪಾಲನೆ ಇಂಥವೆಲ್ಲ ಉಪಕಸಬುಗಳನ್ನು ಏನು ಮಾಡಿಕೊಳ್ಳುತ್ತಾ ತಮ್ಮ ಒಂದು ಖರ್ಚುಗಳನ್ನು ಸಹ ಈ ಒಂದು ರೀತಿಯಲ್ಲಿ ಇಂಥ ಬೇರೆ ಬೇರೆ ಖರ್ಚುಗಳು ವಿನಿಯೋಗಿಸಿದರೆ ಅವರಿಗೆ ಉತ್ತಮವಾದಂಥ ಲಾಭಾಂಶ ದೊರಲಿಕ್ಕೆ ಅವಕಾಶ ಇದೆ ಸರ್. ಈಗ ತಾವು ಹೇಳಿದ ಪ್ರಕಾರ ಈ ನಮ್ಮಲ್ಲಿ ಯಾವ ಒಂದು ಆಸಕ್ತಿ ಇದೆ, ಉದಾಹರಣೆ ಮೀನುಗಾರಿಕೆ ಮಾಡ್ಬೇಕಪ್ಪ ಅಂತಂದ್ರೆ ಮೀನುಗಾರಿಕೆ ಇಲಾಖೆಗೆ ಹೋಗ್ಬೇಕು, ಇನ್ನೊಂದು ತೋಟ ಇತ್ತಪ್ಪ ಅಂತಂದ್ರೆ ತೋಟಗಾರಿಕೆ ಇಲಾಖೆಗೆ ಹೋಗ್ಬೇಕು, ಏನೋ ಒಂದು ಕೃಷಿ ಮಾಡ್ತೇನಪ್ಪ ಅಂದ್ರೆ ಕೃಷಿ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಯೋಜನೆಗಳಿದಾವೆ ಅಂತ ಹೇಳ್ತಿರ್ತಾವೆ. ಹೌದು, ನಿಜ ಸರ್. ಅಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇಲಾಖೆಗಳು ಸಾಕಷ್ಟು, ನಮ್ಮ ತಾಲೂಕಾ ಮಟ್ಟದಲ್ಲಿ ಸಹ ಹಲವಾರು ಇಲಾಖೆಗಳು ಇದಾವೆ, ಅಲ್ಲಿ ಭೇಟಿ ಆಗ್ಬೇಕು. ಅಲ್ಲಿ ಉದಾಹರಣೆಗೆ ಕೃಷಿ ಇಲಾಖೆ ಅಂತ ಇದೆ, ರೇಷ್ಮೆ ಇಲಾಖೆ ಅಂತ ಇರ್ತದೆ, ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಹೌದು, ಮತ್ತು ತೋಟಗಾರಿಕೆ ಇಲಾಖೆ, ಮತ್ತು ವಿಲೇಜ್ ಇಂಡಸ್ಟ್ರೀಸು, ಮತ್ತು ಖಾದಿ ಗ್ರಾಮೋದ್ಯೋಗ ಒಂದು ಬಂಡವಾಳ ಯೋಜನೆ, ಸಮಾಜ ಕಲ್ಯಾಣ ಇಲಾಖೆ, ಸಾಕಷ್ಟು ಇಲಾಖೆಗಳು ತಾಲೂಕು ಕೇಂದ್ರದಲ್ಲಿದ್ದಾವೆ, ಮತ್ತು ಅವೇ ಇಲಾಖೆಗಳು ಜಿಲ್ಲಾ ಮಟ್ಟದಲ್ಲಿ ಸಹ ಕಾರ್ಯನಿರ್ವಹಿಸುತ್ತೆ. ಹೌದು, ನಾವೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥವ್ರು, ನಮಗೆ ನನಗೆ ಇವತ್ತು ನಾನು ಬೆಳೆ ಬೆಳಬೇಕು, ದ್ರಾಕ್ಷಿ ಬೆಳಿಬೇಕು, ದಾಳಿಂಬೆ ಬೆಳಿಬೇಕು ಅಂದಾಕ್ಷಣ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಸಂಪರ್ಕ ಮಾಡಿದರೆ ಅಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಉದಾಹರಣೆ, ನಾನು ಕುರಿ ಸಾಕಾಣಿಕೆ ಮಾಡಬೇಕಂತ ಇದ್ದೀನಿ, ನಾನು ಕುರಿ ಸಾಕಾಣಿಕೆ ಮಾಡಬೇಕಂದ್ರೆ ನಾವು ಪಶುಪಾಲನಾ ಇಲಾಖೆಗೆ ಹೋಗಬೇಕಾಗ್ತದೆ, ಅಥವಾ ಬೇರೆ ಇದನ್ನು ಬಿಟ್ಟು ಬೇರೆ ಇನ್ನೂ ನಾನು ಬೇರೆ ಬೇರೆ ವಿಧದ ಕಾರ್ಯಗಳು ಮಾಡಬೇಕು, ನನಗೆ ಜ್ಞಾನ ಹೊಂದಬೇಕಂದ್ರೆ ಸಾಕಷ್ಟು ತಾಲೂಕಾ ಮಟ್ಟದಲ್ಲಿ ಸಹ ಈ ಬ್ಯಾಂಕ್ಗಳು ಏನು ಮಾಡಿದ್ದಾವೆ, ಉಚಿತವಾಗಿ ತರಬೇತಿ ಕೇಂದ್ರಗಳನ್ನು ಏರ್ಪಡಿಸಿದ್ದಾರೆ. ಹೌದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಪ್ರತಿ ತಾಲೂಕಾ ಕೇಂದ್ರದಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಮಾಡಿದ್ರು. ಅವರು ಪ್ರತಿ 15 ದಿನದ ಒಂದು ಕೋರ್ಸು, 8 ದಿನದ ಒಂದು ಕೋರ್ಸು, ಅಥವಾ 1 ತಿಂಗಳ, 2 ತಿಂಗಳ, ಅಥವಾ ಮೋಟರ್ ರಿವೈಂಡಿಂಗು, ಅಥವಾ ಬ್ಯೂಟಿ ಪಾರ್ಲರು, ಅಥವಾ ಕೃಷಿಗೆ ಸಂಬಂಧ ಜೇನು ಸಾಕಾಣಿಕೆ, ಪಶು ಸಾಕಾಣಿಕೆ, ಅಥವಾ ಟೈಲರಿಂಗ್ ಅಭಿವೃದ್ಧಿಗೆ, ಈ ಮೊಬೈಲ್ ಇದು ತಯಾರಿಕೆಗೆ, ಇಂಥಲ್ಲಕ್ಕೂ ಸಹ ಕುಶಲ ಒಂದು ಕರ್ಮಿಗಳಿಗೆ ಸಹ ಸಾಕಷ್ಟು ತರಬೇತಿ ಕೊಡ್ತಿದ್ದಾರೆ. ಅಂಥ ತರಬೇತಿಗಳು ಪಡ್ಕೊಳ್ಳೋಕ್ಕೆ ಸಹ ಅವರು ಒಂದು ಉತ್ತಮವಾದಂಥ ಕೇಂದ್ರ ಅಥವಾ ತಾಲೂಕಾ ಕೇಂದ್ರಕ್ಕೆ ಭೇಟಿ ನೀಡಿದರೆ ಹಲವಾರು ಇಲಾಖೆಗಳು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾವೆ. ಅಂತಂದರೆ ಮಾಹಿತಿ ಸಾಕಷ್ಟು ಪ್ರಮಾಣದಲ್ಲಿ ದೊರೀತಾ ಇದೆ, ನಮ್ಮ ಆಸಕ್ತಿ ಬಹಳ ಮುಖ್ಯ. ನಮಗೆ ಯಾವುದು ಒಂದು ವಿಷಯದ ಕಡೆ ನಮ್ಗೆ ಗಮನ ಇದೆ ಅದರ ಬಗ್ಗೆ ಪೂರ್ವಭಾವಿಯಾಗಿ ತರಬೇತಿ ಪಡೆದುಕೊಳ್ಳೋದು, ಮಾಹಿತಿ ಪಡೆದುಕೊಳ್ಳೋದು, ಸಂಬಂಧಪಟ್ಟ ದಾಖಲೆಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಇಲಾಖೆಗಳ ಮುಖಾಂತರ ಅವರಿಗೆ ಎಲ್ಲ ಸಾಕಷ್ಟು ಸೌಲಭ್ಯಗಳು, ಯಾಕಂದ್ರೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳು ಜಾರಿ ಮಾಡಿದೆ. ಮುಖ್ಯವಾಗಿ ನಮ್ಮ ಗ್ರಾಮಾಭಿವೃದ್ಧಿ ಆಗಬೇಕು, ಗಾಂಧೀಜಿ ಒಂದು ಕನಸು ಕಂಡಂತಹ ಗ್ರಾಮಾಭಿವೃದ್ಧಿ ಪರಿಕಲ್ಪನೆ ಇಟ್ಟುಕೊಂಡು ಸಾಕಷ್ಟು ಸರ್ಕಾರ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಿದ್ದೇವೆ. ಏನು ಹೇಳಕ್ ಇಷ್ಟಪಡ್ತೀರಿ? ಗ್ರಾಮ ಭಾರತ ಒಂದು ಅಭಿವೃದ್ಧಿ ದಾಸ ಆಗಬೇಕು, ರೈತ ಬಾಂಧವರ ಬದುಕು ಅಭ್ಯುದಯ ಆಗಬೇಕು, ಯೋಜನೆಗಳು ಗರಿಷ್ಠ ಮಟ್ಟದಲ್ಲಿ ಅವರಿಗೆ ಅನುಕೂಲ ಆಗಬೇಕಂತಂದ್ರೆ ರೈತ ಬಾಂಧವರು ಸಾರ್ವಜನಿಕರು ಏನು ಮಾಡ್ಬೇಕಂತ ಹೇಳ್ತೀರಿ? ನಮ್ಮ ಉದ್ದೇಶ ಸರ್ಕಾರದ ಉದ್ದೇಶನೂ ಅಷ್ಟೇ. ನಮ್ಮ ವಿಶೇಷವಾದಂಥ ನಮ್ಮ ಭಾರತದಲ್ಲಿ ಕೃಷಿ ಪ್ರಧಾನವಾದ ದೇಶ, ಕೃಷಿಯಲ್ಲಿ ಸಾಕಷ್ಟು ನಮ್ಮ ದೇಶದಲ್ಲಿ ಬಹುದೊಡ್ಡ ದೇಶ ನಮ್ಮದು, ಇದರಲ್ಲಿ ಸಾಕಷ್ಟು ರೈತರಿದ್ದಾರೆ, ಹಲವಾರು ಕಾರ್ಮಿಕರಿದ್ದಾರೆ. ಈ ಎಲ್ಲ ಜನರಿಗೆ, ಸಾಮಾನ್ಯ ಜನರಿಗೆ ಸಹ ಕೇಂದ್ರ ಸರ್ಕಾರ ಮಹತ್ವವಾದಂಥ ಯೋಜನೆಗಳು, ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳು, ಇವು ಏನಾಗುತ್ತೆ ಗೊತ್ತಾ, ಸಾಕಷ್ಟು ನಮ್ಮ ರೈತರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಆ ಒಂದು ಉದ್ದೇಶದಿಂದ ಸರ್ಕಾರ May 9, 2015 ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂದರೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿ ಮಾಡಿದೆ. ಸಾಕಷ್ಟು ಇದಾವೆ, ಸಾಕಷ್ಟು ಸ್ಕೀಮ್ಗಳು ರೈತರಿಗೆ ಅಥವಾ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಸರಿ ದೇಶದಕ್ಕಂತ 18 ವರ್ಷ ಮೇಲ್ಪಟ್ಟು 70 ವರ್ಷದ ಒಳಗಿನ ಇರ್ತಕ್ಕಂಥ ಎಲ್ಲರಿಗೂ ಒಂದು ಸಾಮಾಜಿಕ ಭದ್ರತಾ ಯೋಜನೆ ಕೊಡಬೇಕನ್ನೋ ಉದ್ದೇಶದಿಂದ ಅದರಲ್ಲಿ 3 ಮುಖ್ಯವಾದ ಯೋಜನೆಗಳನ್ನು ಮಾಡಿದ್ದಾರೆ ಸರ್. ಅದರಲ್ಲಿ ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ. ಈ 3 ಸಾರ್ವಜನಿಕರಿಗೆ ಯಾರು 18 ವರ್ಷ ಮೇಲ್ಪಟ್ಟು 70 ವರ್ಷ ಒಳಗಡೆ ಇವರಿಷ್ಟು ಜನಕ್ಕೂ ಈ ಒಂದು ಮೂರು ಸೌಲಭ್ಯಗಳು ಬರ್ತಿದ್ದಾರೆ. ಸರ್ವ ನಾಗರಿಕರು 18 ವರ್ಷ ಪಟ್ಟು, ಅದರಲ್ಲಿ ನೌಕರದಾರರು ಅಥವಾ ಇವರು ಅವೃತ್ತಿ ಯಾವುದೇ ಇದಿಲ್ಲ. ಆ ಒಂದು ಇದರಲ್ಲಿ ಎಲ್ಲ ಸಾರ್ವಜನಿಕರಿಗೆ ಇದರಲ್ಲಿ ಮುಖ್ಯವಾಗಿ ಎರಡು ವಿಮಾ ಭದ್ರತೆ ಇದಾವೆ. ಅಂದ್ರೆ ಏನಾದರೂ ನಾವು ಡೆತ್ ಆದರೆ ಅಥವಾ ಮರಣ ಹೊಂದಿದರೆ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಈ ಸಾಮಾನ್ಯವಾಗಿ ಹಳ್ಳಿ ಜನರಲ್ಲಿ, ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಅಥವಾ ಕೃಷಿ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ. ಅಥವಾ ಯಾರೋ ನೌಕರದಾರು ಅಥವಾ ಯಾರೋ ಎಂಪ್ಲಾಯೀಸ್ ಅಥವಾ ಆದಾಯ ಇದ್ದಂಥವ್ರು LIC ಅಥವಾ ಬೇರೆ ಬೇರೆ ಖಾಸಗಿ ಕಂಪ್ನಿಗಳು ವಿಮಾ ಯೋಜನೆ ಸಾಕಷ್ಟು ಮಾಡಿದ್ದಾರೆ. 50 ಲಕ್ಷ, 7 ಲಕ್ಷ, 20 ಕೋಟಿವರೆಗೂ ಅವರೆಲ್ಲ ಮಾಡಿದ್ದಾರೆ. ಅದನ್ನು ಮಾಡಿಸ್ಕೊಳ್ಳೋರು ಸಿರಿವಂತರು ಅಥವಾ ನೌಕರಸ್ಥರು ಅಥವಾ ಯಾವುದು. ಆದರೆ ಕೇಂದ್ರ ಸರ್ಕಾರ ಮಾಡಿದ ಎಲ್ಲರಿಗೂ ವಿಮಾ ಸೌಲಭ್ಯ ಬರಬೇಕು. ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ 18 ವರ್ಷದಿಂದ 70 ವರ್ಷದ ಎಲ್ಲರಿಗೂ ಸರ್ವರಿಗೂ ಈ ಒಂದು ಸೌಲಭ್ಯ ಕೊಡಬೇಕಂತ ತಿಳ್ಕೊಂಡು ಎರಡು ವಿಮಾ ಯೋಜನೆಗಳು, ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಈ ಎರಡು ಯೋಜನೆಗಳು ಜಾರಿ ಮಾಡಿದ್ದೇವೆ ಸರ್. ಇದರಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂದರೆ ಇದು ಒಂದನೇದು ಅಂದರೆ ಇದು 18 ರಿಂದ ಯಾರು 50 ವರ್ಷ ಒಳಗಡೆ ಇರ್ತಾರೆ ಈ ಸೌಲಭ್ಯ ಬರ್ತದೆ. ಇಲ್ಲಿ ಏನಂದರೆ ಒಂದು ವರ್ಷಕ್ಕೆ ಪ್ರೀಮಿಯಂ 436 ರೂಪಾಯಿ ಇದೆ. ಈಗ ಈ ಒಂದು ಜೂನ್ ತಿಂಗಳ 1ನೇ ತಾರೀಕಿಂದ ಹಿಡಿದು ಮುಂದಿನ ವರ್ಷದ May 31 ಇದಕ್ಕೆ ಅವಧಿ, ಇದಕ್ಕೆ ನಾವು 1 ವರ್ಷ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ಸಾಮಾನ್ಯವಾಗಿ ಮರಣ ಹೊಂದಿದರೆ, ಸಾಮಾನ್ಯವಾಗಿ ಏನೋ ಅಕಾಲಿಕವಾಗಿ ಮರಣ ಅಥವಾ ಏನೋ ಕಾಯಿಲೆ ಇದ್ದ ಮರಣ ಅಥವಾ ಏನೋ ಇದ್ದಕ್ಕಿದ್ದಂಗೆ ಲೋ BP ಆಗಿ ಸತ್ತೋಗ್ಬೋದು, ಹಾರ್ಟ್ ಅಟ್ಯಾಕ್, ಅಕಾಲಿಕ ಮರಣಗಳು ಅಥವಾ ಏನೋ ಇದ್ದಕ್ಕಿದ್ದಂಗೆ ಕ್ಯಾನ್ಸರ್ ಆಗಿ ರಿಡಕ್ಷನ್ ಆಗುತ್ತಾ ಹೋಗಿ ಕ್ಯಾನ್ಸರ್ ತೋರಿಸ್ಕೋಬಹುದು, ಡೆಂಗ್ಯೂ ಜ್ವರ ಬರಬಹುದು, ಇತಿ ಸಾಮಾನ್ಯವಾಗಿ ಏನೋ ಒಂದು ಕಾಯಿಲೆಯಿಂದ ಸಹ ಮರಣ ಹೊಂದಿದ ಸಹ ಇಲ್ಲಿ ಅವರಿಗೆ 2 ಲಕ್ಷ ರೂಪಾಯಿ ಪರಿಹಾರ. ಯಾರು ಅವರಿಗೆ ವಾರಸುದಾರ ಆಗಿರ್ತಾರೆ, ಯಾರು ನಾಮಿನೇಷನ್ ಇರ್ತಾರಲ್ಲೇ, ಅವರು ಹೋಗಿ ಪಡ್ಕೊಳ್ಬಹುದು. ಇದು ಕೇಂದ್ರ ಉತ್ತಮವಾದಂತಹ ಒಂದು ಯೋಜನೆ. ಕೇವಲ 436 ರೂಪಾಯಿ ಅತಿ ಕಡಿಮೆ ಪ್ರೀಮಿಯಂನಲ್ಲಿ 2 ಲಕ್ಷ ರೂಪಾಯಿ ವಿಮಾ ಪರಿಹಾರ ಬರ್ತದೆ. ನೋಡಿ ರೈತ ಬಾಂಧವರು, ಯಾವುದೇ ಒಂದು ಕೃಷಿ ವಲಯದಲ್ಲಿ ಮಾಡುತ್ತೆ ಸಾಕಷ್ಟು ಸಾರಿ ಆಗ್ತದೆ. ಈ 18 ರಿಂದ 50 ವರ್ಷ ಒಳಗಡೆಯವರಿಗೆ ಒಂದು ಲಾಭ, ಮತ್ತು 18 ರಿಂದ 70 ವರ್ಷ ಇರ್ತಕ್ಕಂಥವ್ರಿಗೆ ಸಹ ಅಲ್ಲಿ ಸಹ ವಿಮಾ ಸೌಲಭ್ಯ ಇದೆ. ಅಲ್ಲಿ ವಾರ್ಷಿಕವಾಗಿ ಕೇವಲ 20 ರೂಪಾಯಿ, June 1 ಮುಂದಿನ ವರ್ಷದ May 31 ಒಂದು ವರ್ಷಕ್ಕೆ 20 ರೂಪಾಯಿ ಪಡೆದರೆ, ಇಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದರೆ, ಅಲ್ಲಿ ಸಾಮಾನ್ಯ ಕಾಯಿಲೆ ಅಥವಾ ಅಕಾಲಿಕ ಮರಣ ಹೊಂದಿದರೆ ಅಂತ ಹೇಳಿದೆ ನಾನು. ಇಲ್ಲಿ ಅಪಘಾತದಲ್ಲಿ, ಮತ್ತೆ ಅಪಘಾತ ಅಂದ್ರೆ ನಾವು ಆಕ್ಸಿಡೆಂಟ್ ಅಂತ ಹೇಳಿದ ಕೂಡ ನಮ್ಮ ಒಂದು ಗೊತ್ತಾಗೋದು, ಬಸ್ ಆಕ್ಸಿಡೆಂಟ್ ಆಯ್ತಾ, ಬಸ್ ಬಿತ್ತ ಅಥವಾ ಗಾಡಿ ಆಕ್ಸಿಡೆಂಟ್ ಆಯ್ತಾ, ಅಡ್ಡ ಬಂದ, ಈ ಒಂದು ನಮಗೆ ಗೊತ್ತಿರ್ತದೆ. ಆದ್ರೆ ಇದರಲ್ಲಿ ಸಹ ಕೇವಲ ಅಪಘಾತ ಅಂದ್ರೆ ನಾವು ಇದಿಷ್ಟೇ ಹೇಳೋದ್ರೆ ಅಪಘಾತ ಅಂತಂದು, ಇದರಲ್ಲಿ ರೈತರು ಕೆಲವು ಸತೆ ಕೃಷಿ ಪಂಪ್ಸೆಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಏನೋ ಪಂಪ್ಸೆಟ್ನಲ್ಲಿ ಶಾಕ್ ಹೊಡಿಬಹುದು, ಕರೆಂಟ್ ಶಾಕ್ ಆಗ್ಬಹುದು, ವಿದ್ಯುತ್ನಲ್ಲಿಂದ ಏನಾದರೂ ತೊಂದರೆ ಆಗ್ಬಹುದು, ಅಥವಾ ಮತ್ತೆ ಬೇರೆ ಇದು ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅದು ಸಹ ಎಕ್ಸ್ಟೆಂಡೆಡ್ ಡೆತ್ ಅಂತ ಹೇಳ್ತೀವಿ ನಾವು. ಅಥವಾ ಮಳೆಗಾಲ ಸಂದರ್ಭದಲ್ಲಿ ಸಿಡಿಲು ಬಡಿದು ಸಾಯ್ತಾರೆ ಎಷ್ಟೋ ಜನ ಹಳ್ಳಿಗಾಡಿನಲ್ಲಿ ರೈತರು ಅಥವಾ ಕೃಷಿ ಕಾರ್ಮಿಕರು, ಅದು ಸಹ ಅಪಘಾತ ಸಾವಂತ ನಾವು ತಿಳಿಸ್ತಾ ಇದ್ದೀವಿ. ಜೊತೆಗೆ ಸಹ ಏನೋ ಹೊಳೆ ನದಿ ದಾಟೋತ್ನಾಗ ಅಥವಾ ನೀರಿನಲ್ಲಿ ಹೋದ್ರೆ ಅದು ಅಪಘಾತ ಸಾವು, ಹಾವು ಕಚ್ಚಿ ಸತ್ತೋದ್ರೂ ಸಹ ಅಪಘಾತ ಸಾವು. ಈ ರೀತಿ ಇಂಥವು ಸಹ ಇದು ಅಪಘಾತ ಅಂದ ಕೂಡ ಕೇವಲ ಎಕ್ಸ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಸಹ ಇಂಥ ಒಂದು ಏನಾದರೂ ಅವಘಡ ಸಂಭವಿಸಿದಲ್ಲಿ ಸಹ ಅಲ್ಲಿ ಸಹ ಅದನ್ನು ನಾವು ಎಕ್ಸ್ಟೆಂಡೆಡ್ ಡೆತ್ ಅಂತ ಹೇಳಿ ಅಲ್ಲಿ 2 ಲಕ್ಷ ರೂಪಾಯಿ ಪರಿಹಾರ ದೊರೀತಾ ಇರ್ತದೆ. ಇದು ಕೇವಲ 20 ರೂಪಾಯಿ ಪ್ರೀಮಿಯಂನಲ್ಲಿ, ಇದು ಎಲ್ಲರಿಗೂ ಸೌಲಭ್ಯ. 18 ರಿಂದ 70 ವರ್ಷವರೆಗೂ ಯಾರಿದ್ದಾರೆ ಎಲ್ಲರಿಗೂ ಸೌಲಭ್ಯ ದೊರೀತದೆ. ಅವರು ಕೇವಲ ಏನಂದ್ರೆ ಏನದಕ್ಕೆ ಸಂಬಂಧಿಸಿದಂಥ ದಾಖಲೆ, ಅವ್ರು ಯಾರು ನಾಮಿನೇಷನ್ ಮಾಡಿರ್ತಾರೆ ಅವ್ರು ಹೋಗಿ ಬ್ಯಾಂಕಿಗೆ ದಾಖಲೆ ಕೊಟ್ಟರೆ ಅವರಿಗೆ 1 ವಾರ 10 ದಿನದಲ್ಲೇ 2 ಲಕ್ಷ ರೂಪಾಯಿ ಪರಿಹಾರ ಬರ್ತದೆ. ಸಾಮಾನ್ಯವಾಗಿ 4 ಲಕ್ಷವರೆಗೂ ಪರಿಹಾರ ಬರ್ತದೆ. ಮತ್ತೆ ಅವರು ATM ಕಾರ್ಡ್ ಹೊಂದಿದ್ರು ಸಹ ATM ಕಾರ್ಡ್ಗೂ ಸಹ 2 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಪರಿಹಾರ ಇದೆ ಸರ್. ಜೊತೆಗೆ ಅವ್ರು ಬಳಸ್ತಾ ಇರಬೇಕು, ಅದನ್ನೆಲ್ಲ ಬಳಸ್ತಾ ಇದ್ದಾರೆ. ಇಂಥ ಒಂದು ಅನುಕೂಲತೆಗಳು ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಇಂಥವನ್ನೇ ನಾವು ಸಾಕ್ಷರತೆ, ಏನು ನಾವು ಕೇಂದ್ರ ಆರ್ಥಿಕ ಸಾಕ್ಷರ ಸಲಹೆಗಾರರು ಸಾಮಾನ್ಯವಾಗಿ ರೈತರಿಗೆ, ಜನರಿರ್ತಕ್ಕಂಥ ಮಹಿಳೆಯರಿಗೆ, ಗುಂಪುಗಳಿಗೆ, ಹಿರಿಯ ನಾಗರಿಕರಿಗೆ, ಎಲ್ಲರಿಗೂ ಈ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ. ಇದು ಮಹತ್ವದ ಯೋಜನೆ ಸರ್. ಇದು ಜೊತೆಗೆ ಈಗ ಗ್ರಾಮೀಣ ಭಾಗದಲ್ಲಿ ಈಗ ಫಸಲ್ ಬಿಮಾ ಯೋಜನೆ ಇದೆ, PM-Kisan ಇದೆ, ಬೇರೆ ಬೇರೆ ಇಲಾಖೆಗಳು ಸಾಕಷ್ಟು ರೈತ ಬಾಂಧವರಿಗೆ ಇದು ಆರ್ಥಿಕ ಸಬಲೀಕರಣವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಿರ್ತಾವೆ. ಹೇಗೆ ನಿಜ ಸರ್, ಈ ಫಸಲು ಬಿಮಾ ಯೋಜನೆದೇ ನಾವು ಮುಖ್ಯವಾಗಿ ಈ ಫಸಲು ಬಿಮಾ ಯೋಜನೆ ದೇಶದಲ್ಲಿ ಮೊದಲೆಲ್ಲ ನಾವು ಬೇರೆ ಒಂದು ಪಾಲಿಸಿ ಇತ್ತು. ಹೌದು. ಅಲ್ಲಿ ಏನಿತ್ತು, ನಮಗೆ ಸಾಮಾನ್ಯವಾಗಿ ಒಂದು ವಲಯ ಮಟ್ಟದಲ್ಲಿ, ಈ ಪಂಚಾಯತಿ ಅಂದರೆ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥ ಬೆಳೆ ನಾಶ ಆದರೆ ಅಥವಾ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥ ಬೆಳೆಗಳು ಏನಾದರೂ ತೊಂದರೆ ಆದರೆ ಅಥವಾ ಸ್ವಲ್ಪ ಏರಿಯಾಕ್ಕೆ ಸಂಬಂಧಪಟ್ಟಂಗಾಗಿದ್ದರೆ, ಈ ರೀತಿ ಇತ್ತು ಆ ಭಾಗದಲ್ಲಿ ಏನಾದರೂ ಪರಿಹಾರ ಕಂಡಿಡಲಿಕ್ಕೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆ ಅಂತ ಹೊಸ ಯೋಜನೆ ತಂದಿದೆ. ಇದು ಬಹಳ ಅನುಕೂಲವಾದಂಥದ್ದು, ರೈತರಿಗೆ ವಿಶೇಷವಾಗಿ ಬಹಳ ಅನುಕೂಲವಾದಂಥ ಯೋಜನೆ. ಅಕಾಲಿಕ ಏನಾದರೂ ಅಕಾಲಿಕ ಅಲ್ಲಿ ಎರಡು ವಿಧಗಳು ಇದಾವೆ ಸರ್. ಈ ಒಂದು ಫಸಲು ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಒಂದು ಏನು ನಾವು ಇದನ್ನ ಹೇಳ್ತಾ ಇದೀವಿ, ನೈಸರ್ಗಿಕವಾಗಿ ವಿಕೋಪಗಳು ಪ್ರಕೃತಿ ಈ ರೀತಿ ಇಂಥವೆಲ್ಲ ಬಂದಾಗ ಸಹ ನಾವು ಅದರಲ್ಲಿ ಇದು ತೊಂದರೆ ಆಗ್ತದೆ ರೈತರಿಗೆ. ಯಾಕಂದ್ರೆ ಮಳೆಯಿಂದ ಆಗಿರ್ಬೋದು ಅಥವಾ ಬೆಳೆ ನಷ್ಟ ಆಗಿರ್ಬೋದು ಅಥವಾ ಯಾವುದೋ ಕೀಟಬಾಧೆಗಳಿಂದ ಇರಬಹುದು, ಈ ರೀತಿ ಏನಾದರೂ ಒಂದು ಬೆಳೆಗಳಿಗೆ ರೋಗ ಬಂದು ಇಂಥ ಒಂದು ನೈಸರ್ಗಿಕವಾಗಿ ಆದಂಥ ಸಂದರ್ಭದಲ್ಲಿ ಸಹ ಇದು ಅತಿ ಕಡಿಮೆ ಪ್ರೀಮಿಯಂನಲ್ಲಿ ಖರೀಫ್ ಬೆಳೆಗಳಿಗೆ 2% ದರದಲ್ಲಿ ರವಿ ಬೆಳೆಗೆ 1.5% ದರದಲ್ಲಿ ವಿಮಾ ಸೌಲಭ್ಯ ಇದೆ. ಇತ್ತೀಚೆಗೆ ಇದು ಕೇಂದ್ರ ಸರ್ಕಾರ ಇದನ್ನು ಸಲುವಾಗಿ ಸಾಕಷ್ಟು ಪ್ರಚಾರ ಮಾಡ್ತಾ ಇದೆ. ರೈತರಿಗೆ ಅನುಕೂಲ ಆಗಬೇಕು, ನನ್ನ ಬೆಳೆ ನಷ್ಟ ಆಯಿತು, ನಂದು ತೊಂದರೆ ಆಯಿತು, ಇನ್ನು ನಾನು ಇದೇ ಕಷ್ಟ ಕಾರ್ಪಣ್ಯದಲ್ಲಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಪರಿಹಾರ ರೂಪದಲ್ಲಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇದು ಉತ್ತಮವಾದಂಥದ್ದು. ಇದು ಭಾರತ ಸರ್ಕಾರದ ಮುಖ್ಯವಾದಂಥ ಯೋಜನೆ ಮತ್ತು ತ್ವರಿತ ರೀತಿಯಲ್ಲಿ ಸಹ ಇದು ಕ್ಲೇಮ್ ದೊರೆಯುತ್ತದೆ. ಹಾಗಾಗಿ ಈ ಒಂದು ಸೌಲಭ್ಯವನ್ನು ಪ್ರತಿ ರೈತರು ಪಡ್ಕೊಳ್ಬೇಕಂತನೂ ಸಹ ನಾ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ವಿನಂತಿಸ್ತಾ ಇದ್ದೀನಿ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಗ್ರಾಮೀಣದ ರೈತ ಬಾಂಧವರಿಗೆ ಒಳ್ಳೆಯದಾಗಬೇಕು, ಸರ್ಕಾರದ ಯೋಜನೆಗಳು ಗರಿಷ್ಠ ಮಟ್ಟದಲ್ಲಿ ಲಾಭ ಪಡ್ಕೊಂಡು ಆರ್ಥಿಕವಾಗಿ ಮುಂದ್ಬರ್ಬೇಕಪ್ಪ ಅಂತಂದ್ರೆ ಏನು ಕಿವಿ ಮಾತು ಹೇಳ್ತಿರ್ತಾವೆ? ಇಲ್ಲಿ ಮುಖ್ಯವಾಗಿ ರೈತರು ಅಂದರೆ ದೇಶದ ಬೆನ್ನೆಲುಬು ಅಂತ ನಾವು ಮಾತಾಡ್ತಿರ್ತೀವಿ. ಹಾಗಾಗಿ ರೈತನಿಂದನೇ ನಾವು ಇವತ್ತು ಅನ್ನ ಊಟ ಮಾಡೋದು ನಾವು, ಯಾಕಂದರೆ ವ್ಯಾಪಾರದಿಂದ ಮಾಡಲಿಕ್ಕೆ ಏನಾಗೋದಿಲ್ಲ. ಹೌದು, ರೈತ ಏನು ಬೆಳೀತಾನೆ ಅದ್ರ ಮುಖಾಂತರ ಇಡೀ ದೇಶದ್ದೇ ಅಂತ ನಾವು. ಹಾಗಾಗಿ ರೈತರಿಗೆ ನಾವು ಕಿವಿ ಮಾತು ಅಂದರೆ ಎಲ್ಲ ಸಂದರ್ಭದಲ್ಲಿ ಸಹ ನಾವು ಅಗತ್ಯತೆಗೆ ಅನುಗುಣವಾಗಿ ಯಾವ ಹವಾಮಾನಕ್ಕೆ ತಕ್ಕಂತೆ ಬೆಳೆಗಳನ್ನು ಬೆಳ್ಕೊಳ್ಬೇಕು, ಆ ಒಂದು ಸಂದರ್ಭದಲ್ಲಿ ಸಲಹೆ ಸೂಚನೆಗಳು ಪಡ್ಕೊಳ್ಬೇಕು. ವಿಶೇಷವಾಗಿ ಈ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಾಕಷ್ಟು ಈ ರೀತಿ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ಸಲಹೆ ಸೂಚನೆಗಳು ತರಬೇತಿಗಳನ್ನ ಇರ್ತಿರ್ತವೆ. ಇಂಥ ತರಬೇತಿಗಳು ಪಡ್ಕೊಂಡು ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಆಧುನಿಕ ಕೃಷಿ ಮೂಲಕ ನಾವು ಕೃಷಿ ಅಭಿವೃದ್ಧಿ ಮಾಡಿಕೊಳ್ಳೋಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಜೊತೆಗೆ ಸಹ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇರ್ಬೋದು, ಪಶುಪಾಲನೆ ಇರ್ಬೋದು, ಈ ರೀತಿ ಇಂಥ ಹಲವಾರು ಯೋಜನೆಗಳನ್ನು ತಮ್ಮ ಅನುಭವಕ್ಕೆ ಬೇಕಾದ ನನ್ನ ಅನುಭವ ಇಲ್ಲ, ಅನುಭವ ಇಲ್ಲದ ರೂಪದಲ್ಲಿ ಪಡ್ಕೊಳ್ಳೋದಕ್ಕಿಂತ ಇಂಥ ಒಂದು ಕೇಂದ್ರಗಳ ಮುಖಾಂತರ ಅಥವಾ ತರಬೇತಿ ಕೇಂದ್ರಗಳಿಗೆ ಅನುಕೂಲ ಪಡ್ಕೊಂಡು ರೈತರು ತಮ್ಮ ಒಂದು ಸೌಲಭ್ಯಗಳನ್ನು ವಿಸ್ತರಣೆ ಮಾಡಿಕೊಳ್ಬೇಕು. ಅವರು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆದಂತೆ ದೇಶ ಸಂಪತ್ತು ಕಾಣ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ರೈತರಿಗೆ ತಮಗೇನು ಅನುಕೂಲತೆಗಳು ಇದ್ದಾವೆ, ಸರ್ಕಾರ ಸೌಲಭ್ಯಗಳ ಜೊತೆಗೆ ತಾವು ಕೃಷಿಯಲ್ಲಿ ಮುಖ್ಯ ತೊಡಕೊಂಡಿರ್ತೀವಿ ಈಗಾಗಲೇ, ಅದ್ರ ಜೊತೆಗೆ ಇರ್ತಕ್ಕಂಥ ಸರ್ಕಾರದ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಅಥವಾ ವಿವಿಧ ಒಂದು ತರಬೇತಿಗಳು ಇವನ್ನೆಲ್ಲ ಪಡ್ಕೊಂಡು ಹೊಸ ಹೊಸ ಆಧುನಿಕ ಪದ್ಧತಿ ಇದನ್ನು ಪಡ್ಕೊಂಡು ರೈತರು ಮುಂದೆ ಬರಬೇಕಂತ ತಿಳ್ಕೊಂಡು ಅವರಲ್ಲಿ ಸಹ ನಾನು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೀನಿ. ಒಳ್ಳೆಯದು ಟಿ ಅಂಜನಿ ಅವರೇ, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ. ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಯೋಜನೆಗಳು ಸಾಕಷ್ಟು ಇದ್ದಾವೆ, ಜೊತೆಗೆ ಆರ್ಥಿಕವಾಗಿ ನಾವು ಸಬಲೀಕರಣರಾಗಬೇಕಪ್ಪ ಅಂತಂದರೆ ಆರ್ಥಿಕ ಶಿಕ್ಷಣ ನಮಗೆಲ್ಲರಿಗೂ ಬೇಕಾಗ್ತದೆ. ನಮ್ಮ ಖರ್ಚೇನು, ನಮ್ಮ ವೆಚ್ಚ ಏನು, ನಮ್ಮ ಸಾಲ ಏನು, ಎಲ್ಲಿ ಸಾಲ ಸಿಗ್ತದೆ, ಯಾವ ಇಲಾಖೆಯಲ್ಲಿ ಏನು ಯೋಜನೆಗಳಿದ್ದಾವೆ, ನನ್ನ ಆರ್ಥಿಕ ಮಟ್ಟ ಹೇಗಿದೆ, ಮುಂದೆ ಬರಲಿಕ್ಕೆ ನಾನು ಯಾರನ್ನ ಭೇಟಿಯಾಗ್ಬೋದು, ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ರೈತ ಬಾಂಧವರು ಗಮನಿಸಿಕೊಂಡು ಮಾಹಿತಿಯನ್ನು ಪಡೆದು ಕೃಷಿಯನ್ನು ಮಾಡಿದರೆ ಖಂಡಿತ ಒಕ್ಕಲ್ತನ ಚಲೋ ಆಗ್ತದೆ, ಜೊತೆಗೆ ಸರ್ಕಾರದ ಯೋಜನೆಗಳು ಕೂಡ ತಂದಿದ್ದಕ್ಕೆ ಸಾರ್ಥಕ ಆಗ್ತದೆ. ಇವೆಲ್ಲವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೈತರ ಕಲ್ಯಾಣ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಸದ್ಬಳಕೆ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಟಿ ಆಂಜನೇಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 11-12 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-80% ಮತ್ತು ಕನಿಷ್ಠ ಆರ್ದ್ರತೆ 33-35% ಇರುವ ಸಾಧ್ಯತೆ ಇದ್ದು,